ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಒಣಗಿಸುವ ತಾಂತ್ರಿಕ ಸೋಲಾರ್ ಡ್ರೈಯರ್ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರ ವಸ್ತುಗಳನ್ನು ಅಂದರೆ ವಿಶೇಷವಾಗಿ ಹಣ್ಣುಗಳಿರ್ಬೋದು, ತರಕಾರಿ ಇರ್ಬೋದು, ಅಥವಾ ಯಾವುದೇ ಒಂದು ಸಿರಿಧಾನ್ಯಗಳಿರ್ಬೋದು, ಇಂಥ ಒಂದು ಆಹಾರ ವಸ್ತುಗಳನ್ನು ಒಣಗಿಸ್ತಕ್ಕಂಥ ತಂತ್ರಜ್ಞಾನ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಆಹಾರ ಸಂಶೋಧನೆ ಮತ್ತು ಸಂಸ್ಕರಣಾ ಘಟಕದ ವತಿಯಿಂದ ಇತ್ತೀಚೆಗೆ ಸಾಕಷ್ಟು ಒಂದು ಸಂಶೋಧನೆಗಳಾಗಿ ಬಿಡುಗಡೆಗೊಂಡಿದ್ದಾವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರ ಸಂಸ್ಕರಣಾ ಘಟಕದ ಮುಖ್ಯಸ್ಥರಾದಂಥ ಡಾಕ್ಟರ್ ಉದಯ್ ಕುಮಾರ್ ನಿಡುವಣಿಯವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ಒಣಗಿಸ್ತಕ್ಕಂಥ ತಂತ್ರಜ್ಞಾನ ಯಾವ ರೀತಿ ಡೆವಲಪ್ ಆಗಿದ್ದಾವೆ, ಯಾವ್ಯಾವ ಒಂದು ಉತ್ಪನ್ನಗಳಿಗೆ ಇದು ನಮ್ಮ ರೈತರು ಬಳಸ್ಬೋದು, ಜೊತೆಗೆ ಒಣಗಿಸ್ತು ತಂತ್ರಜ್ಞಾನ ವಿಶೇಷವಾಗಿ ಸೋಲಾರ್ ಡ್ರೈಯರ್ಸ್ ಅಂತ ಮಾಡಿದ್ದಾರೆ, ಇವೆಲ್ಲ ಎಲ್ಲೆಲ್ಲಿ ಬಳಸಲಿಕ್ಕೆ ಸಾಧ್ಯತೆ ಇದೆ, ಬಳಸೋದ್ರಿಂದ ಯಾವ ರೀತಿ ರೈತರಿಗಿರ್ಬೋದು ಉತ್ಪನ್ನ ಮೇಲೆ ಒಳ್ಳೆಯ ಪರಿಣಾಮ ಆಗಿ ಒಳ್ಳೆಯ ಒಂದು ಮಾರುಕಟ್ಟೆ ಬೆಲೆಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರೊಂದಿಗೆ ಕೇಳುಗರೊಂದಿಗೆ ಹಂಚ್ಕೋತಾ ಇದ್ದಾರೆ. ಬನ್ನಿ ಅವರಿಂದ ಈ ವಿಚಾರವನ್ನು ಕೇಳುವಂತ. ನಮಸ್ಕಾರ ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿಯವರೇ. ನಮಸ್ಕಾರ. ಸರ್ ಹೇಳಿ, ಮೊದಲೇದಾಗಿ ಇತ್ತೀಚೆಗೆ ತಮ್ಮ ಆಹಾರ ಸಂಶೋಧನೆ ಮತ್ತು ಸಂಸ್ಕರಣಾ ಘಟಕದ ವತಿಯಿಂದ ಒಣಗಿಸ್ತಕ್ಕಂಥ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದೀರಿ. ಏನು ಸರ್ ಇದು ಒಣಗಿಸ್ತಕ್ಕಂಥ ತಂತ್ರಜ್ಞಾನ, ಯಾವ ರೀತಿ ಅಭಿವೃದ್ಧಿಪಡಿಸಿದ್ದೀರಿ, ಹೇಗೆ ಯಾವ ರೀತಿ ಇದು ಒಣಗಿಸ್ತದೆ ಅಂತ ಹೇಳಿ. ಪ್ರಮುಖವಾಗಿ ಯಾವುದೇ ಒಂದು ನಮ್ಮ ಕೃಷಿ ಉತ್ಪನ್ನ ಆಗಿರ್ಬೋದು ಅಥವಾ ಯಾವುದೇ ಒಂದು ಆಹಾರ ಪದಾರ್ಥ ಆಗಿರ್ಬೋದು, ಅದನ್ನು ನಾವು ಯಾವಾಗಾದರೂ ಅದನ್ನು ತಯಾರು ಮಾಡಿದಲ್ಲಿ ಅಥವಾ ಅದನ್ನು ನಾವು ಹೆಚ್ಚು ದಿನಗಳ ಕಾಲವರೆಗೆ ಕೆಡದಂತೆ ಇಡಬೇಕಾದ್ರೆ ಅದರಲ್ಲಿರುವ ಏನು ಈ ನೀರಿನ ಅಂಶದ ಆ ಅಂಶವನ್ನು ಕಡಿಮೆ ಮಾಡಿದರೆ ಅದನ್ನು ಸರಿಯಾಗಿ ನಾವು ಶೇಖರಿಸಿಡ್ಬೋದು ಮತ್ತು ಬಹಳ ದಿನಗಳವರೆಗೆ ಕೆಡದಂತೆ ಇಟ್ಟುಕೊಂಡು ನಾವು ಉಪಯೋಗಿಸ್ಬೋದಾಗಿದೆ. ಇಂಥ ಒಂದು ನಿಟ್ಟಿನಲ್ಲಿ ನಾವು ಈಗೇನು ಆಹಾರ ಧಾನ್ಯಗಳಾಗಿರ್ಬೋದು ಅಥವಾ ಹಣ್ಣು ಹಂಪಲುಗಳಾಗಿರ್ಬೋದು ಅಥವಾ ಮತ್ತು ಬೇರೆ ಯಾವುದೇ ಒಂದು ಸಿದ್ಧಪಡಿಸಿದ ಆಹಾರ ಪದಾರ್ಥ ಆಗಿರ್ಬೋದು, ಇವೆಲ್ಲವಕ್ಕನ್ನು ನಾವು ಸರಿಯಾದ ರೀತಿಯಲ್ಲಿ, ಯಾಕಂತಂದ್ರೆ ಇದರಾಗ ಒಣಗಿಸುವುದರಲ್ಲಿ ನೀರಿನ ಅಂಶ ಹೊರಗೆ ಹೋಗಬೇಕೇ ಹೊರತು ಅದರ ಗುಣಮಟ್ಟ ಕಡಿಮೆ ಆಗಬಾರದು. ಆ ಗುಣಮಟ್ಟ ಗುಣಧರ್ಮಗಳನ್ನು ನಾವು ಸರಿಯಾಗಿ ಇಟ್ಟುಕೊಂಡು ಅದರಲ್ಲಿರುವ ನೀರಿನ ಅಂಶವನ್ನು ಕಡಿಮೆ ಮಾಡಿದರೆ ಆ ಒಂದು ಪದಾರ್ಥದ ಏನು ಕ್ವಾಲಿಟಿ ಅಂತೀವಿ ಅದು ಸರಿಯಾಗಿರ್ತದೆ ಮತ್ತು ಹೆಚ್ಚು ದಿನಗಳ ಕಾಲ ಅದನ್ನು ಸರಿಯಾಗಿ ನಾವು ಕೆಡದಂತೆ ಇಡಬಹುದಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗದಲ್ಲಿ ಸುಮಾರು 10 ವರ್ಷಗಳ ಮುಂಚೆಯೇ ಒಂದು ಈ ಸೋಲಾರ್ ಟನೆಲ್ ಡ್ರೈಯರ್ ಅಥವಾ ಮೊದಲು ಸೋಲಾರ್ ಅಥವಾ ಸೌರಶಾಖ ಪೆಟ್ಟಿಗೆ ಅಂತ ಹೇಳಿ ಇದನ್ನು ಅಭಿವೃದ್ಧಿ ಮಾಡಿದ್ವಿ. ಅದರಲ್ಲಿ ಒಂದು ಮೊದಲು 100 ಕೆಜಿ ಒಂದು ಸಾಮರ್ಥ್ಯದ ಒಂದು ಡ್ರೈಯರ್ ಅನ್ನು ಒಣಗಿಸುವ ಒಂದು ಸಾಧನವನ್ನು ಯಂತ್ರವನ್ನು ನಾವು ಅಭಿವೃದ್ಧಿ ಮಾಡಿದ್ವಿ. ಅದರಲ್ಲಿ ನಾವು ಯಾವುದಾದರೂ ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು ಅಥವಾ ಮೀನು ಮಾಂಸ ಆಗಿರ್ಬೋದು ಇವುಗಳನ್ನು ಸಹ ಅದರಲ್ಲಿ ಒಣಗಿಸುವಂತಹ ಒಂದು ಸಂಶೋಧನೆಯನ್ನು ಮಾಡಿದ್ವಿ. ಹಾಗಾಗಿ ಅದು ಬಹಳ ಒಂದು ಅತ್ಯುತ್ತಮವಾದಂತಹ ಸಂಶೋಧನೆಯಾಗಿ ಹೆಚ್ಚು ಇದು ರೈತರಿಗೆ ಉಪಯೋಗ ಬರುವಂತಹದ್ದು. ರೈತರಿಗಷ್ಟೇ ಅಲ್ಲ, ಆಹಾರ ಉದ್ಯಮಿಗಳಿಗಾಗಿರ್ಬೋದು ಅಥವಾ ಏನು ಆಹಾರ ಉದ್ಯಮದಲ್ಲಿ ಪಾದಾರ್ಪಣೆ ಮಾಡುವಂತಹ ಏನು ಸಣ್ಣ ಎಂಟರ್ಪ್ರಿನರ್ಸ್ ಇದ್ದಾರೆ ಅವರಿಗೂ ಸಹ ಒಳ್ಳೆ ಒಂದು ವರದಾನ ಆಗಿ ಪರಿಣಮಿಸಿದೆ. ಹಾಗಾಗಿ ನಾವು ಈ ಒಂದು ಏನು 100 ಕೆಜಿ ಸಾಮರ್ಥ್ಯದ ಸೋಲಾರ್ ಡ್ರೈಯರ್ನಿಂದ 500 ಕೆಜಿ ಆಗಿರ್ಬೋದು ಅಥವಾ 1,000 ಕೆಜಿ 1 ಟನ್ ಅಥವಾ 2 ಟನ್ ಸಾಮರ್ಥ್ಯದ ಒಂದು ಈ ಸೋಲಾರ್ ಟನೆಲ್ ಡ್ರೈಯರ್ನ ಟನೆಲ್ ಮಾದರಿಯ ಒಂದು ಒಣಗಿಸುವ ಸಾಧನವನ್ನು ನಾವು ಅಭಿವೃದ್ಧಿ ಮಾಡಿದ್ವಿ. ಈಗ ಮುಖ್ಯವಾಗಿ ಸೋಲಾರ್ ಡ್ರೈಯರನ್ನು ತಾವು ಅಭಿವೃದ್ಧಿಪಡಿಸಿದಿರಿ. ರೈತರು ಸಾಮಾನ್ಯವಾಗಿ ಎಲ್ಲ ಬಿಸಿಲಿಗೆ ಹೊರಗಡೆ ಒಣಗಿಸ್ತಾ ಇರ್ತಾರೆ, ಹೊರಗಡೆ ಒಣಗಿಸೋದಕ್ಕೂ ಈ ಸೋಲಾರ್ ಡ್ರೈಯರ್ ಏನು ತಾವು ಅಭಿವೃದ್ಧಿಪಡಿಸಿದಿರಿ, ಇದರಲ್ಲಿ ಒಣಗಿಸೋದಕ್ಕೂ ಏನು ವ್ಯತ್ಯಾಸಗಳಾಗ್ತಾವಂತ? ಒಣಗಿಸುವ ಸಾಧನವನ್ನ ಅಭಿವೃದ್ಧಿಪಡಿಸಿದ್ದೇ ಇದೇ ಒಂದು ಕಾರಣಕ್ಕಾಗಿ. ಯಾಕಂತಂದ್ರೆ ನಾವು ತಾವೆಲ್ಲರೂ ನೋಡಿದ ಹಾಗೆ ಜನರು ಅಥವಾ ರೈತರು ಹೊರಗಡೆ ಗಾಳಿಗೆ ಅಥವಾ ಬಿಸಿಲಿಗೆ ತಮ್ಮ ತಮ್ಮ ಏನು ಆಹಾರ ಉತ್ಪನ್ನಗಳಿದಾವ ಅವುಗಳನ್ನ ನೆಲದ ಮೇಲೆ ಹರಡಿ ಅಥವಾ ಒಂದು ಏನಾದರೂ ಹಾಸಿ ಅದರ ಮೇಲೆ ಹರಡಿ ಅದನ್ನು ಒಣಗಿಸುವ ಪದ್ಧತಿ ವಾಡಿಕೆಯಲ್ಲಿದೆ. ಆದರೆ ಇದು ಏನಾಗ್ತದೆ, ಸಾಕಷ್ಟು ಈ ಒಂದು ನಮ್ಮ ವಾತಾವರಣದಲ್ಲಿರುವ ಗಾಳಿಗೂಡ ಬಂದಿರುವಂತಹ ಏನು ಡಸ್ಟ್ ಆಗಿರ್ಬೋದು, ಡರ್ಟ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಒಂದಿಷ್ಟು ವಿಷಯುಕ್ತ ಪದಾರ್ಥಗಳು ಸಹ ಗಾಳಿಯ ಗೂಡ ಬಂದು ಅದರ ಮೇಲೆ ಬೀಳುವಂತಹ ಸಂದರ್ಭಗಳು ಬಹಳ ಜಾಸ್ತಿ ಇದಾವೆ. ಅದಲ್ಲದೇನೆ ಈ ಒಂದು ಏನು ನಾವು ಸೂರ್ಯನ ಒಂದು ಬೆಳಕಿನಲ್ಲಿರುವಂತಹ ಶಾಖದಲ್ಲಿರುವಂತಹ ಒಂದು ಅಲ್ಟ್ರಾ ವಯೊಲೆಟ್ ರೇಸ್ ಅಂತೀವಿ, ಆ ಅಲ್ಟ್ರಾ ವಯೊಲೆಟ್ ಏನು ಕಿರಣಗಳಿದಾವೆ, ಈ ಕಿರಣಗಳು ಡೈರೆಕ್ಟ್ ಆಗಿ ನಮ್ಮ ಆಹಾರ ಪದಾರ್ಥಗಳ ಮೇಲೆ ಬಿದ್ದಾಗ ಅವು ಸುಟ್ಟು ಕರಿ ಬಣ್ಣಕ್ಕೆ ತಿರುಗುವಂತಹ ಒಂದು ಸಂದರ್ಭಗಳು ಬರ್ತವೆ. ಹಾಗಾಗಿ ನಾವು ಒಳ್ಳೆಯ ಒಂದು ನಮ್ಮ ಏನು ನೈಸರ್ಗಿಕ ಬಣ್ಣ ಇದ್ದಾವೆ ಆ ಬಣ್ಣಗಳನ್ನ ಉಳಿಸ್ಕೋಬೇಕಾದ್ರೆ, ಯಾಕಂತಂದ್ರೆ ಅದು ಒಂದು ಗುಣಮಟ್ಟವನ್ನು ಕಾಯ್ದುಕೊಳ್ಳುವಲ್ಲಿ ನಾವು ಆ ಬಣ್ಣವನ್ನು ಸಹ ನೈಸರ್ಗಿಕವಾಗಿ ಏನು ಫಾರ್ ಎಕ್ಸಾಂಪಲ್ ನಾವು ಈ ಮೆಣಸಿನಕಾಯಿ ಅಂತಂದ್ರೆ ಅದ್ರ ಕೆಂಪು ಬಣ್ಣ, ಆ ಕೆಂಪು ಬಣ್ಣವನ್ನು ನಾವು ಸರಿಯಾಗಿ ಅದನ್ನು ಉಳಿಸ್ಕೊಂಡ್ರೆ ಅದನ್ನ ನಾವು ಒಳ್ಳೆಯ ಬೆಲೆಗೆ ಮಾರಾಟ ಮಾಡಬಹುದು. ಆದ್ರೆ ನಾವು ಹೊರಗಡೆ ಅದನ್ನ ಒಣಗಿಸಿದಾಗ ಅದು ಸಾಕಷ್ಟು ಒಂದು ಡಲ್ ಕಲರ್ ಆಗ್ತದೆ, ಅಥವಾ ಒಂದು ಮೇಲಿನ ಒಂದು ಗ್ಲೇಜ್ ಏನಂತೀವಿ ಅಪಿಯರೆನ್ಸ್ ಅಂತೀವಿ ಅದು ಡಲ್ ಆಗಿ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗುವಂತಹ ಸಂದರ್ಭಗಳೇ ಹೆಚ್ಚು. ಆದ್ರಿಂದ ಇವೆಲ್ಲ ಒಂದು ಏನು ಇದರ ಕ್ವಾಲಿಟಿ ಮೇಂಟೈನ್ ಮಾಡೋದಾಗ್ಲಿ ಅಥವಾ ಹೊರಗಡೆ ಬೇರೆ ಡರ್ಟ್ ಡಸ್ಟ್ ಇವುಗಳನ್ನ ಅದ್ರ ಕೂಡ ಬಂದ್ಬಿಟ್ಟು ಅದನ್ನ ಏನ್ ನಾವು ಮಾರುಕಟ್ಟೆಗೆ ಒಯ್ದಿರ್ತೀವಿ ಅವಾಗ ಒಂದು ಪದಾರ್ಥಕ್ಕೆ ಒಂದು ಸ್ವಲ್ಪ ಕಡಿಮೆ ಬೆಲೆ ಸಿಗ್ತದೆ. ಅದೇ ರೀತಿಯಾಗಿ ಮತ್ತೆ ಅದನ್ನು ನಾವೇನಾದರೂ ಮನೆಯಲ್ಲಿ ಅದನ್ನು ಉಪಯೋಗಿಸುವಾಗೂ ಸಹ ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಅಂತ ಒಂದು ವಿಷಯುಕ್ತ ಆಹಾರ ಪದಾರ್ಥಗಳು ಒಳಗೆ ಹೋಗ್ತವೆ, ಇದರಿಂದ ಜನರ ಆರೋಗ್ಯಕ್ಕೂ ಹಾನಿಕರ ಆಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಒಳ್ಳೆಯ ಒಂದು ಬಣ್ಣವನ್ನು ನಾವು ಈ ಒಂದು ಸೋಲಾರ್ ಡ್ರೈಯರ್ನಲ್ಲಿ ಒಣಗಿಸುವುದರಿಂದ ಬಣ್ಣವನ್ನು ಉಳಿಸ್ಕೋಬಹುದು. ಅದೇ ರೀತಿಯಾಗಿ ಇಂಥ ಏನು ವಿಷಯುಕ್ತ ಪದಾರ್ಥಗಳಾಗಿರ್ಬೋದು ಅಥವಾ ಡಸ್ಟ್ ಡರ್ಟ್ ಅಥವಾ ಎಷ್ಟೋ ಜನ ಅಲರ್ಜಿ ಇರ್ತದೆ, ಕಡ್ಡಿ ಕಸರು ಇಂಥವು ಸಹ ನಾವು ಅದಕ್ಕೆ ಸೇರಿದಂತೆ ಇದು ಒಂದು ಒಳ್ಳೆಯ ಒಂದು ಪ್ರೊಟೆಕ್ಷನ್ ಅನ್ನು ಕೊಡ್ತದೆ. ಅದಲ್ಲದೇನೆ ಈಗ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಹೊರಗಡೆ ನಾವು ಒಣಗಿಸಿದಾಗ ಅದು ಬಹಳ ಸಮಯನೂ ತಗೋತದೆ. ಇಂಥ ಒಂದು ಈ ಒಂದು ಡ್ರೈಯರ್ ಅಲ್ಲಿ ನಾವು ಒಣಗಿಸಿದ್ರೆ ಕನಿಷ್ಠ ಒಂದು 50% ನಾವು ಏನು ಒಣಗಿಸುವ ಸಮಯ ಇದೆ ಅದರಲ್ಲಿ ಉಳಿತಾಯ ಮಾಡಬಹುದಾಗಿದೆ. ಆ ಸಮಯ ಉಳಿತಾಯ ಆಗಿದ್ದಕ್ಕೆ ಅದಕ್ಕೆ ಬೇಕಾಗುವಂತಹ ಏನು ಲೇಬರ್ ಅತ್ತೀವಿ ಅದು ಸಹ ಒಂದು 50-60% ಉಳಿತಾಯ ಆಗ್ತದೆ. ಹೀಗಾಗಿ ಸಾಕಷ್ಟು ಇದು ಈ ಒಂದು ಡ್ರೈಯರ್ ಉಪಯೋಗಿಸುವುದರಿಂದ ರೈತರಿಗೂ ಲಾಭ ಇದೆ ಮತ್ತು ಎಲ್ಲ ಆಹಾರ ಉದ್ಯಮಿಗಳಿಗೂ ಲಾಭ ಇದೆ. ಇದಲ್ದೇನೆ ಇದು ಇನ್ನೊಂದು ಇದರಿಂದ ಆಗುವಂತಹ ಪ್ರಯೋಜನ ಏನಂತಂದ್ರೆ ಈ ಒಂದು ಒಣಗಿಸಿದಂತ ಪದಾರ್ಥವನ್ನು ನಾವು ಮಾರುಕಟ್ಟೆಗೆ ಒಯ್ದಾಗ ಅದಕ್ಕೆ ಒಂದು ಸಿಗುವಂತಹ ಒಳ್ಳೆಯ ಪ್ರೀಮಿಯಂ ದರ, ಆ ದರದಿಂದ ಏನಾಗ್ತದೆ ನಾವೆಲ್ಲ ಮಾತಾಡ್ತೀವಿ ಈಗ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕಂತ, ಈ ಒಂದು ನಿಟ್ಟಿನಲ್ಲಿ ಇಂಥ ಒಂದು ತಂತ್ರಜ್ಞಾನಗಳನ್ನು ನಾವು ಉಪಯೋಗ ಮಾಡಿಕೊಂಡದ್ದೇ ಆದರೆ ಆ ಪ್ರೀಮಿಯಂ ಏನು ದರ ಸಿಗ್ತದೆ ಅಂದರೆ ಸಾಮಾನ್ಯವಾಗಿರುವ ದರಕ್ಕಿಂತಲೂ ಒಂದಿಷ್ಟು 10-20% ಹೆಚ್ಚಿನ ದರ ಸಿಗುವುದರಿಂದ ರೈತನಿಗೆ ಬರುವಂಥ ಏನು ಲಾಭ ಅದ ಅದು ಹೆಚ್ಚಿಗೆ ಮಾಡ್ಕೋಬಹುದು ಅಂತ ಹೇಳ್ಬೋದು. ಈಗ ರೈತರು ನೋಡ್ರಿ, ಈಗ 50 ಕ್ವಿಂಟಲು 60 ಕ್ವಿಂಟಲು 100 ಕ್ವಿಂಟಲ್ ಅವರಿಗೆ ಮೆಣಸಿನಕಾಯಿಯನ್ನು ಬೆಳೀತಿರ್ತಾರೆ. ಸೋಲಾರ್ ಡ್ರೈಯರ್ನಲ್ಲಿ ಒಣಗಿಸ್ತಕ್ಕಂಥ ತಂತ್ರಜ್ಞಾನ 10 ಕ್ವಿಂಟಲ್ ಒಣಗಿಸ್ತಕ್ಕಂಥ ತಂತ್ರಜ್ಞಾನ ಅಭಿವೃದ್ಧಿಪಡಿಸ್ಬೋದಾ, ಹೇಗೆ ಆಗದ ಸಾಧ್ಯತೆ ಅಂತೀರಾ ಹೇಗೆ ಸರ್? ಈಗ ಸದ್ಯಕ್ಕೆ ನಾವು ಏನು ಈಗ ಅಭಿವೃದ್ಧಿಪಡಿಸಿದೀವಿ, ಈ ಒಂದು ಅಭಿವೃದ್ಧಿಪಡಿಸಿದಂತಹ ಡ್ರೈಯರ್ ಅನ್ನ ನಾವು ಕರ್ನಾಟಕ ಸರ್ಕಾರದ ಸಬ್ಸಿಡಿ ಸ್ಕೀಮ್ನಲ್ಲಿ ಆಲ್ರೆಡಿ ಇದನ್ನ ಇನ್ಕ್ಲೂಡ್ ಮಾಡಲಾಗಿದೆ. ಇದರಿಂದ ಏನಾಗ್ತಾ ಇದೆ, ಎಲ್ಲಾ ರೈತರು ತಮ್ಮದೇ ಆದಂತಹ 1 ಟನ್ ಆಗಿರ್ಬೋದು 2 ಟನ್ ಆಗಿರ್ಬೋದು ಪ್ರತಿ ಒಂದು ಬ್ಯಾಚ್ಗೆ ಅಂತ ಒಂದು ತಮ್ಮ ತಮ್ಮ ಆಹಾರ ಉತ್ಪನ್ನಗಳನ್ನು ಒಣಗಿಸ್ಕೋಬಹುದಾಗಿದೆ. ಅದೇ ರೀತಿಯಾಗಿ 50% ಸಬ್ಸಿಡಿಯನ್ನು ಪಡೆಯಬಹುದಾಗಿದೆ. ಇದನ್ನ ನಮ್ಮ ಈ ಸಾಮಾನ್ಯವಾಗಿ ನಾವು ನೋಡಿದಾಗ ಇಲ್ಲಿ ರೈತರು ಒಂದು ಏನು ಅಂಜೂರ ಹಣ್ಣು ಒಣಗಿಸೋದಾಗಿರಬಹುದು ಅಥವಾ ಈ ಮೆಣಸಿನಕಾಯಿ ಒಣಗಿಸೋದಾಗಿರ್ಬೋದು, ಲಾಸ್ಟ್ ಇಯರ್ ಇನ್ನೊಂದು ನಾವು ಏನು ಈರುಳ್ಳಿಯನ್ನ ಸಹ ತುಂಡುಗಳನ್ನಾಗಿ ಮಾಡಿ ಅವುಗಳನ್ನು ಸಹ ನಾವು ಒಣಗಿಸಿ ಅದನ್ನು ಸಹ ಒಂದು ಕೆಡದಂತೆ ಮಿನಿಮಮ್ ಆಗಿ 6-9 ತಿಂಗಳು 12 ತಿಂಗಳವರೆಗೆ ನಾವು ಕೆಡದಂತೆ ಇಟ್ಟು ನಮಗೆ ಬೇಕಾದ ಸಮಯದಲ್ಲಿ ಅವುಗಳನ್ನು ಉಪಯೋಗ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಡ್ರೈಯರ್ ಬಹಳ ಹೆಲ್ಪ್ ಆಗಿದೆ. ಅದೇ ರೀತಿಯಾಗಿ ನಮ್ಮ ಏನು ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಜನ ಬಹಳ ರೈತರು ಶಿವಮೊಗ್ಗ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಮೈಸೂರು ಮತ್ತು ಮಂಗಳೂರು, ಕಾರವಾರ, ಉಡುಪಿ ಈ ಎಲ್ಲ ಜಿಲ್ಲೆಗಳಲ್ಲಿ ಸಾಕಷ್ಟು ಏನಂತಂದ್ರೆ ಅಲ್ಲಿ ಮಳೆ ಜಾಸ್ತಿ ಆಗ್ತದೆ, ಅಲ್ಲಿ ಮಳೆ ಜಾಸ್ತಿ ಬಿಸಿಲು ಕಮ್ಮಿ ಇಂಥ ಒಂದು ಪ್ರದೇಶದಲ್ಲಿ ಇದು ನಮ್ಮ ನಾವು ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಣಗಿಸುವ ಯಂತ್ರ ಸಾಕಷ್ಟು ಪ್ರಯೋಜನ ಕೊಡ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಒಂದು ಏನು ಒಣಗಿಸುವ ಹೊತ್ತಿನಾಗ ಏನಾದ್ರೂ ಮಳೆ ಬಂದ್ರೆ ಅದು ಆ ಉತ್ಪನ್ನ ಕೆಟ್ಟೋಗ್ತದೆ. ಅಂತ ಒಂದ್ ನಿಟ್ಟಿನಲ್ಲಿ ಆ ಮಳೆಯಿಂದ ರಕ್ಷಿಸುವಂತ ಕೆಲಸವನ್ನ ಈ ಒಂದು ನಾವು ಏನು ಅಭಿವೃದ್ಧಿಪಡಿಸಿದೀವಿ, ಈ ಒಣಗಿಸುವ ಸಾಧನ ಬಹಳ ಪ್ರಯೋಜನಕಾರಿಯಾಗಿದೆ. ಅದಲ್ಲದೇನು ಈಗ ನಮಗೆ ಕಡಿಮೆ ಶಾಖ ಇದ್ದಾಗೂ ಸಹ ಒಳ್ಳೆಯ ಒಂದು 40-50 ಡಿಗ್ರಿ ಅಷ್ಟು ಉಷ್ಣಾಂಶವನ್ನು ಒಳಗಡೆ ಅದು ಕೊಟ್ಟು ಕಡಿಮೆ ಸಮಯದಲ್ಲಿ ನಾವು ಹೆಚ್ಚು ಉತ್ಪನ್ನಗಳನ್ನು ಒಣಗಿಸುವಂತಹ ಒಂದು ಪ್ರಯೋಜನ ಇಲ್ಲಾಗಿದೆ. ಅದೇ ರೀತಿಯಾಗಿ ತಾವು ತಿಳಿಸಿದಂತೆ ಈಗೇನು ನಾವು 100 ಕ್ವಿಂಟಲ್ ಆಗಿರ್ಬೋದು, 200 ಕ್ವಿಂಟಲ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಈ ಏನು ಆಹಾರ ಧಾನ್ಯಗಳನ್ನು ನಾವು ಬೆಳೀತಾ ಇದ್ದೀವಿ, ಇವುಗಳನ್ನು ಸಹ ನಾವು ಈಗ ಒಣಗಿಸಬೇಕಾದಾಗ, ಯಾಕಂತಂದ್ರೆ ಈಗ ಅಕಾಲಿಕ ಮಳೆಗಳು ಬಹಳ ಬರುವ ಒಂದು ನಿಟ್ಟಿನಲ್ಲಿ ಅದನ್ನು ಸಹ ಒಂದು ದೊಡ್ಡ ಒಂದು ಪ್ರಮಾಣದ ಆಹಾರ ಧಾನ್ಯಗಳನ್ನ ಒಣಗಿಸುವಂತ ಯಂತ್ರಗಳನ್ನ ಅಭಿವೃದ್ಧಿಪಡಿಸುವ ಒಂದು ಸಂಶೋಧನೆ ನಡೆಯಲಾಗ್ತದೆ. ಈ ಮುಂದಿನ ದಿನಗಳಲ್ಲಿ ಅವು ಸಹ ಬಂದಾಗ ಈ ಒಂದು ಭಾಗದ ಜನರಿಗೆ ಎಸ್ಪೆಷಲಿ ನಮ್ಮ ಒಂದು ರೈತರು ಭತ್ತವನ್ನ ಒಣಗಿಸಲಿಕ್ಕೆ ಅಥವಾ ಬೇರೆ ಬೇರೆ ಏನು ಆಹಾರ ಧಾನ್ಯಗಳನ್ನ ಒಣಗಿಸಲಿಕ್ಕೆ ಈಗ ಈ ಒಣಗಿಸುವ ಸಾಧನವನ್ನು ಕೇಳ್ತಾ ಇದ್ದಾರೆ, ಅವರಿಗೆ ಒಂದು ತಂತ್ರಜ್ಞಾನವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಸದ್ಯದಲ್ಲಿ ತಮ್ಮ ಒಂದು ಆಹಾರ ಸಂಸ್ಕರಣಾ ಘಟಕದ ವತಿಯಿಂದ ಮೆಣಸಿನಕಾಯಿ ಒಣಗಿಸ್ತಕ್ಕಂಥ ಸೋಲಾರ್ ಡ್ರೈಯರ್ಗೆ ಬಂದಾಗ ಇಲ್ಲಿ ಎಷ್ಟು ಸಾಮರ್ಥ್ಯದ ಸೋಲಾರ್ ಡ್ರೈಯರ್ನ ಅಭಿವೃದ್ಧಿಪಡಿಸಿದ್ರೆ ಅಂದರೆ 1 ಟನ್ ಸಾಮರ್ಥ್ಯ ಇದೆ, 2 ಟನ್ ಸಾಮರ್ಥ್ಯ, ಎಷ್ಟು ದಿವಸ ಮೆಣಸಿನಕಾಯಿ ಒಣಗಿಸ್ಬೇಕಾಗತ್ತೆ ಅದರಲ್ಲಿ? ಜೊತೆಗೆ ಮತ್ತೊಂದು ಈಗ ಅಂಜೂರ್ ಅಂತ ಹೇಳಿದ್ರಿ, ಈರುಳ್ಳಿ ಅಂತ ಹೇಳಿದ್ರಿ, ಇವುಗಳನ್ನು ಎಷ್ಟು ದಿವಸ ಒಣಗಿಸ್ಬೇಕಾಗತ್ತೆ? ಈಗಾಗಲೇ ಹೇಳಿದ ಹಾಗೆ ಯಾವುದೇ ಒಂದು ನಾವು ಆಹಾರ ಉತ್ಪನ್ನ ಆಗಿರ್ಬೋದು, ಈ ಮೆಣಸಿನಕಾಯಿ ಆಗಿರ್ಬೋದು ಅಥವಾ ಅಂಜೂರ ಆಗಿರ್ಬೋದು ಅಥವಾ ಈರುಳ್ಳಿ ಮತ್ತೆ ಯಾವುದೇ ಆಹಾರ ಉತ್ಪನ್ನ ಆಗಿರ್ಬೋದು, ಇವು ಯಾವನ್ನ ನಾವು ಹೊರಗಡೆ ಒಣಗಿಸ್ಲಿಕ್ಕೆ ಇಟ್ಟಾಗ ಏನ್ ಸಮಯ ಬೇಕಾಗ್ತದೆ ಅದಕ್ಕಿಂತ 50% ಅರ್ಧಕ್ಕಷ್ಟು ಈ ಪ್ರತಿಶತ ಕಡಿಮೆ ಸಮಯ ಬೇಕಾಗ್ತದೆ. ಅದೇ ನಿಟ್ಟಿನಲ್ಲಿ ನಾವು ಈ ನಮ್ಮ ಸೌರ ಶಕ್ತಿಯನ್ನು ಉಪಯೋಗಿಸುವುದರಿಂದ ನಾವೇನು ಅಕಸ್ಮಾತ್ ನಾವು ಯಾವುದಾದ್ರೂ ಒಂದು ಮೆಕ್ಯಾನಿಕಲ್ ಡ್ರೈಯರ್ ಅಥವಾ ಏನು ಟ್ರೇ ಡ್ರೈಯರ್ಗಳನ್ನ ಯೂಸ್ ಮಾಡ್ತೀವಿ ಅಂತ ಒಂದು ಒಣಗಿಸುವ ಸಾಧನಕ್ಕೆ ಹೋಲಿಸಿದಾಗ ಇದರದ್ದು ಬಹಳ ಒಂದು ಏನು ಒಣಗಿಸಬೇಕಾಗುವ ವೆಚ್ಚ ಏನಿದೆ ಅದು ಬಹಳ ಕಡಿಮೆ ಬರ್ತದೆ. ನಾವು ನೋಡಿದಾಗ ಇದು ಯಾವಾಗಲೂ 1 ಕೆಜಿಗೆ 1 ರೂಪಾಯಿದಷ್ಟು, 1 ರೂಪಾಯಿದಷ್ಟು ಒಣಗಿಸಲಿಕ್ಕೆ ಬೇಕಾಗುವಂತ ಖರ್ಚು ಇದಕ್ಕೆ ಕೂಡ್ತದೆ. ಆದ್ರೆ ಅದನ್ನ ನಾವು ಮುಂದೆ ಅದರ ಗುಣಧರ್ಮ ಅಥವಾ ಏನು ಕ್ವಾಲಿಟಿ ಅಂತೀವಿ ಇವು ಮಾರುಕಟ್ಟೆ ಹೋದಾಗ ಅದಕ್ಕೆ 10 ಪಟ್ಟು ಹೆಚ್ಚು ಇದಕ್ಕೆ ಒಳ್ಳೆಯ ದರ ಸಿಕ್ಕು ರೈತರಿಗೆ ಒಳ್ಳೆಯ ಒಂದು ಲಾಭ ಆಗ್ತದೆ. ಈಗ ಸೋಲಾರ್ ಡ್ರೈಯರ್ಗಳು ಮಾರುಕಟ್ಟೆಯಲ್ಲಿ ರೈತರಿಗೆ ಯಾವ ಒಂದು ಬೆಲೆಯಲ್ಲಿ ಡಿಸೈನರ್ಸ್ ಅಥವಾ ಯಾರ ಅವನ್ನ ಡಿಸೈನ್ ಮಾಡಿ ಅವನ್ನ ರೆಡಿ ಮಾಡಿ ಕೊಡ್ತಕ್ಕಂಥ ತಂತ್ರಜ್ಞಾನ ಅಥವಾ ಕೌಶಲ್ಯ ಪಡೆದಂತ ವ್ಯಾಪಾರಸ್ಥರು ಅದರಂತೀರಾ, ಹೇಗೆ ರೈತರಿಗೆ ಸಿಗ್ತಾವೆ, ಹೇಗೆ ಸದ್ಯದಲ್ಲಿ ಯಾವ ಬೆಲೆಯಲ್ಲಿ ಸಿಗ್ತವೆ? ಈಗ ನಾವು ಏನು ಇದನ್ನ ಅಭಿವೃದ್ಧಿ ಮಾಡಿದೀವಿ, ಇದನ್ನ ಅಭಿವೃದ್ಧಿ ಮಾಡಿ ಇದನ್ನ ಹೆಚ್ಚಿಗೆ ನಾವು ಪ್ರಚಾರ ಮಾಡಲಿಕ್ಕೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಒಂದು ವಿಜ್ಞಾನಿಗಳಿಂದ ಸಾಕಾಗ್ಲಿಕ್ಕಿಲ್ಲ. ಅದನ್ನ ನಾವು ಯಾವಾಗ ಇದನ್ನ ಕರ್ನಾಟಕ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ವಿ ಅದನ್ನ ಅವರು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ನಲ್ಲಿ ಇದನ್ನ ಸಬ್ಸಿಡಿ ರೂಪದಲ್ಲಿ ಇದನ್ನ ತಂದಾಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದಕ್ಕೆ ಇದನ್ನ ಸೆಟ್ ಮಾಡಿಕೊಡ್ಲಿಕ್ಕೆ ಫ್ಯಾಬ್ರಿಕೇಶನ್ ಮಾಡಲಿಕ್ಕೆ ನಮಗೆ ಇವರು ಫ್ಯಾಬ್ರಿಕೇಟರ್ಸ್ ಬೇಕಾದ್ರು. ಈ ಒಂದು ಫ್ಯಾಬ್ರಿಕೇಟರ್ಸ್ ಬೇಕಾದಾಗ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟು ಈಗ ಆಲ್ರೆಡಿ 6-8 ಏನ್ ಫ್ಯಾಬ್ರಿಕೇಟರ್ಸ್ ಅಪ್ರೂವ್ಡ್ ಮ್ಯಾನುಫ್ಯಾಕ್ಚರರ್ಸ್ ಅನ್ಬೋದು ಅಥವಾ ಫ್ಯಾಬ್ರಿಕೇಟರ್ಸ್ ಅನ್ನ ಎಂಪನಲ್ಮೆಂಟ್ ಮಾಡಿದ್ದಾರೆ. ಆಲ್ರೆಡಿ ಅವರು ನಮ್ಮ ಕರ್ನಾಟಕ ಸರ್ಕಾರದಿಂದ ಅಪ್ರೂವಲ್ ಆಗಿದೆ. ಅವರು ಮಾಡಿದಂತ ಅವರು ನಮ್ಮ ಒಂದು ಏನು ವಿನ್ಯಾಸ ಸ್ಟ್ರಕ್ಚರ್ ಕೊಟ್ಟಿದೀವಿ ಅದೇ ಮಟೀರಿಯಲ್ಗಳನ್ನ ಅದೇ ವಿನ್ಯಾಸವನ್ನು ಉಪಯೋಗಿಸಿಕೊಂಡು ರೈತರ ಹೊಲದಲ್ಲಿ ಅಥವಾ ರೈತರ ತೋಟಗಳಲ್ಲಿ ಹಾಕಿ ಅವರು ಅದನ್ನ ಬಿಲ್ ಕೊಡ್ತಾರೆ. ಅದನ್ನ ತೋಟಗಾರಿಕೆ ಇಲಾಖೆ ಸಬ್ಮಿಟ್ ಮಾಡಿದ್ರೆ ಅವರಿಗೆ 50% ಸಬ್ಸಿಡಿಯೂ ಸಹ ದೊರೀತಾ ಇದೆ. ಈಗ 1 ಟನ್ ಸಾಮರ್ಥ್ಯದ ಸೋಲಾರ್ ಡ್ರೈಯರ್ ಅನ್ನ ಖರೀದಿ ಮಾಡಬೇಕಂದ್ರೆ ರೈತ ಎಷ್ಟು ಕಾಸ್ಟ್ ಆಗತ್ತಂತೀರಿ? ಸರಿ, ಸುಮಾರು 1 ಟನ್ಗೆ 560,000 ರೂಪಾಯಿ ಖರ್ಚಾಗ್ತದೆ. ಅದರಲ್ಲಿ ಆ ಒಂದು ಡ್ರೈಯರ್ ಬರ್ತದೆ, ಕೆಳಗಡೆ ಅದಕ್ಕೆ ಒಂದು ಫೌಂಡೇಶನ್ ಬರ್ತದೆ, ಅದಾದ ನಂತರ ಒಳಗಡೆ ನಾವು ಏನು ಆಹಾರ ಉತ್ಪನ್ನಗಳನ್ನು ಅದಾವ ಅವುಗಳನ್ನು ಇಡಲಿಕ್ಕೆ ಟ್ರೇಸ್ ಅಂತೀವಿ, ಆ ಟ್ರೇಸ್ ಆಗಿರ್ಬೋದು ಅಥವಾ ರ್ಯಾಕ್ಸ್ ಆಗಿರ್ಬೋದು ಅಥವಾ ಅಲ್ಲಿ ಬೇಕಾಗಿರ್ತಕ್ಕಂಥ ಗಾಳಿಯನ್ನು ನಾವು ಅದನ್ನು ಸರಿಯಾಗಿ ಅಲ್ಲಿ ಉಪಯೋಗಿಸ್ಕೋಬೇಕಾಗ್ತದೆ, ಅದಕ್ಕೆ ಬೇಕಾಗುವಂಥ ಸಲಕರಣೆಗಳು ಎಲ್ಲನೂ. ಆಮೇಲೆ ರಾತ್ರಿ ಸತಿಗೆ ಈ ಇನ್ನೊಂದು ವಿಶೇಷ ಏನಂತಂದರೆ ಈ ಸೋಲಾರ್ ಟನಲ್ ಡ್ರೈಯರ್ನ ಹಗಲಿನಲ್ಲಿ ಸೂರ್ಯನ ಬಿಸಿಲಿನ ಶಾಖದಿಂದ ಒಣಗಿಸಬಹುದು, ಅಥವಾ ರಾತ್ರಿಯಲ್ಲಿ ನಾವು ಅದಕ್ಕೆ ಮತ್ತಿಷ್ಟು ಒಂದಿಷ್ಟು ಹೀಟರ್ ಗಳನ್ನು ಸಹ ಕೊಟ್ಟಿದ್ವಿ. ಅಂತ ಹೀಟರ್ ಗಳನ್ನ ಸಹ ಉಪಯೋಗಿಸಿಕೊಂಡು ಕಂಟಿನ್ಯೂಸ್ ಆಗಿ ಒಣಗಿಸುವ ಕಾರ್ಯವನ್ನು ಕಂಪ್ಲೀಟ್ ಮಾಡಬಹುದಾಗಿದೆ. ಆದ್ರಿಂದ ಈಗ ಏನು ತಾವು ಕೇಳಿದ ಹಾಗೆ ಇದು 560,000-70,000 ಇದರದ್ದು ಕಾಸ್ಟ್ ಅದ. ಅದನ್ನ ಅವರು 270,000-280,000 ಅವರಿಗೆ ಸಬ್ಸಿಡಿ ಸಿಗ್ತಾ ಇದೆ. ಆಮೇಲೆ ಅದಕ್ಕೆ ಒಂದು ಈ ನಮ್ಮ ಕರ್ನಾಟಕದಲ್ಲಿ 6-8 ಎಂಪನಲ್ಡ್ ಫ್ಯಾಬ್ರಿಕೇಟರ್ಸ್ ಆಲ್ರೆಡಿ ಅವೈಲೇಬಲ್ ಇದ್ದಾರೆ. ಅಂದ್ರೆ ಈಗ ಸೋಲಾರ್ ಟನಲ್ ಡ್ರೈಯರ್ ಗಳನ್ನ ನಾವು ಇನ್ಸ್ಟಾಲ್ ಮಾಡಿದಾಗ ಅದನ್ನ ಮಳೆ ಗಾಳಿ ಬಂದರೂ ಅದರಿಂದ ಏನು ಪರಿಣಾಮ ಆಗೋದಿಲ್ಲ, ಪರಿಣಾಮ ಆಗುದಿಲ್ಲ, ಎಲ್ಲ ಸುರಕ್ಷಿತವಾಗಿ ಆ ಸ್ಟ್ರಕ್ಚರ್ ನ ವಿನ್ಯಾಸವನ್ನೇ ಆ ಟೈಪ್ ಮಾಡಿದೀವಿ. ಈವನ್ ಎಂತ ಒಂದು ಬಿರುಗಾಳಿ ಬಂದಾಗ ಸಹ ಅದರಿಂದ ಸ್ಟೆಬಿಲಿಟಿ ಪಾಯಿಂಟ್ ಆಫ್ ವ್ಯೂ ಅದನ್ನ ಡಿಸೈನ್ ಮಾಡಿದ್ದು, ಯಾವುದೇ ರೀತಿಯಲ್ಲಿ ಆ ಒಂದು ಡ್ರೈಯರ್ ಗೆ ಏನು ಹಾನಿಯಾಗಂಗಿಲ್ಲ. ಈಗ ಸೋಲಾರ್ ಡ್ರೈವರ್ ಒಬ್ಬ ರೈತ ಖರೀದಿ ಮಾಡಿದ ಮೇಲೆ ಅದಕ್ಕೆ ಏನಾದರೂ ಮೇಂಟೆನೆನ್ಸ್ ಬರುತ್ತಾ ಪ್ರತಿ ವರ್ಷ ಮೇಂಟೆನೆನ್ಸ್ ಕಾಸ್ಟ್ ಅದು ಆತರ? ಅತಿ ಕಡಿಮೆ ಮೇಂಟೆನೆನ್ಸ್ ಇದಕ್ಕೆ ಬೇಕಾಗ್ತದೆ. ಒಂದೇ ಒಂದು ವಿಚಾರ ಏನಂತಂದ್ರೆ ಇದು ಒಂದು ಹೊದಿಕೆಯನ್ನು ಏನು ನಾವು ಪ್ಲಾಸ್ಟಿಕ್ ಹೊದಿಕೆಯನ್ನ ಕೊಟ್ಟಿದ್ದೀವಿ ಅದಕ್ಕೆ ಎಲ್ ಡಿ ಪಿ ಇರುವಂತಹದ್ದು ಥರ್ಮಿಕ್ ಶೀಟ್ ಅಂತೀವಿ, ಅದಕ್ಕೆ ಯು ವಿ ಸ್ಟೆಬಿಲೈಸ್ಡ್ ಥರ್ಮಿಕ್ ಶೀಟ್ ಅನ್ನ ಕೊಟ್ಟಿದ್ದೀವಿ. ಇದನ್ನ ಯಾವುದೇ ಈ ಪ್ರಾಣಿಗಳು ಹರಿಯದಂತೆ ನೋಡ್ಕೊಳ್ಳಿಕ್ಕೆ ಅದಕ್ಕೊಂದು ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಅದರ್ವೈಸ್ ಯಾವುದೇ ರೀತಿಯಲ್ಲಿ ಇದಕ್ಕೆ ಹೆಚ್ಚಿನ ಒಂದು ಮೇಂಟೆನೆನ್ಸ್ ಇಲ್ಲ ಅಂತ ಹೇಳ್ಬೋದು. ಇತ್ತೀಚೆಗೆ ಈ ನುಗ್ಗೆ ಸೊಪ್ಪನ್ನ ಒಣಗಿಸ್ತಕ್ಕಂಥ ಪರಿಪಾಠ ಸಾಕಷ್ಟು ಆಗ್ತಾ ಇದೆ. ಜೊತೆಗೆ ನುಗ್ಗೆ ಸೊಪ್ಪನ್ನು ಒಣಗಿಸಿ ಅದರಿಂದ ಹಲವಾರು ಆಯುರ್ವೇದಿಕ ಔಷಧಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸೋಲಾರ್ ಡ್ರೈಯರ್ ಯಾವ ರೀತಿ ಒಂದು ಪಾತ್ರ ವಹಿಸ್ತಾ ಇದೆ ಅಂತಿರ್ತಾವೆ? ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ನಮ್ಮ ಒಂದು ಭಾಗದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಒಂದು ಇಂಡಸ್ಟ್ರಿ ಬಂದಿದೆ ಅಂತ ಹೇಳ್ಬೋದು. ಈ ನುಗ್ಗೆ ಸೊಪ್ಪನ್ನ ಪುಡಿ ಮಾಡಿಕೊಂಡು ಪುಡಿಯನ್ನು ಸಹ ಒಳ್ಳೆಯ ಪ್ಯಾಕೇಜ್ ಮಾಡಿಕೊಂಡು ಒಳ್ಳೆಯ ಒಂದು ಟ್ಯಾಬ್ಲೆಟ್ ರೂಪದಲ್ಲಿಯೂ ಕ್ಯಾಪ್ಸೂಲ್ ರೂಪದಲ್ಲಿಯೂ ಸಹ ಒಂದು ದೇಶೀಯ ಮಾರುಕಟ್ಟೆ ಆಗಿರ್ಬೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಒಯ್ಯುವಂತ ಒಂದಿಷ್ಟು ಇಂಡಸ್ಟ್ರಿಗಳು ಬಂದಿದ್ದಾವೆ. ಅವರು ಮುಖ್ಯವಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಆರ್ಗ್ಯಾನಿಕಲಿ ಏನು ಬೆಳೆದಂತಹ ಒಂದು ನುಗ್ಗೆ ಸೊಪ್ಪನ್ನ ಸರಿಯಾದ ಅಂದ್ರೆ ಒಳ್ಳೆಯ ಒಂದು ವಾತಾವರಣದಲ್ಲಿ ಅದನ್ನ ಒಣಗಿಸಬೇಕಾಗ್ತದೆ. ಅಂದ್ರೆ ಅದರಲ್ಲಿ ತಾವು ಹೇಳಿದಾಗೆ ಕಸ ಇರಬಹುದು, ಕಡ್ಡಿ ಇರಬಾರ್ದು, ಅಥವಾ ಬೇರೆ ಯಾವುದೇ ಒಂದು ವಿಷಯುಕ್ತ ಆಹಾರ ಪದಾರ್ಥಗಳು ಏನೇ ಅದರಲ್ಲಿ ಸೇರಿರಬಾರ್ದು. ಅಂತ ಒಂದು ಏನು ಬೇಕಾಗುವಂತ ಏನು ರಿಕ್ವೈರ್ಮೆಂಟ್ ಇದೆ, ಇದನ್ನ ನಾವು ಈ ಸೋಲಾರ್ ಟನಲ್ ಡ್ರೈಯರ್ ಅನ್ನು ಉಪಯೋಗಿಸಿಕೊಂಡು ಒಂದು ಟನ್ ಅನ್ನ ನಾವು ಆ ಸೊಪ್ಪನ್ನು ಹಾಕಿದ್ರೆ ಅದು 6-7 ತಾಸುಗಳಲ್ಲಿಯೇ ಅದು ಎಲ್ಲ ಒಣಗಿಬಿಡ್ತದೆ. ಅಂದ್ರೆ ನಾವು ಎವ್ರಿ ಡೇ ಏನಿಲ್ಲತ್ತಂದ್ರು ಸರಿಯಾಗಿ ನಾವು ಅದನ್ನ ಮ್ಯಾನೇಜ್ ಮಾಡಿದಲ್ಲಿ ಒಂದು 2 ಟನ್ ಒಣಗಿಸಿರ್ತಕ್ಕಂಥ ಒಂದು ಸೊಪ್ಪನ್ನು ನಾವು ತಯಾರು ಮಾಡಬಹುದಾಗಿದೆ. ಇದನ್ನ ಮುಂದೆ ಏನು ತಾವು ಹೇಳಿದಾಗೆ ಏನು ಆಯುರ್ವೇದಿಕ್ ಉತ್ಪನ್ನಗಳು ಬರ್ತಾ ಇದ್ದಾವೆ, ಒಳ್ಳೆಯ ಒಂದು ಕ್ವಾಲಿಟಿ ಗುಣಮಟ್ಟದ ಒಣಗಿಸಿದ ಈ ಸೊಪ್ಪನ್ನು ನುಗ್ಗೆ ಸೊಪ್ಪನ್ನು ಕೇಳ್ತಾ ಇದ್ದಾರೆ. ಅವರಿಗೆ ಈ ರೈತರು ಇದನ್ನು ಕೊಟ್ಟಿದ್ದೇ ಆದಲ್ಲಿ ಹೆಚ್ಚಿನ ಒಂದು ಲಾಭವನ್ನು ರೈತರು ಪಡ್ಕೊಳ್ಬಹುದಾಗಿದೆ. ಈಗ ನಮ್ಮ ಭಾಗದಲ್ಲಿ ನೋಡ್ರಿ ಅಂಜೂರನ್ನು ಬೆಳೀತಿರ್ತಾರೆ, ಅಂಜೂರಿಗೊಮ್ಮೆ ಮಾರುಕಟ್ಟೆ ಇರೋದಿಲ್ಲ, ಧಾರಣೆ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಸೋಲಾರ್ ಡ್ರೈಯರನ್ನು ಬಳಸಿಕೊಂಡು ಅಂಜೂರನ್ನು ಒಣಗಿಸಿ ಅದರಿಂದ ಆದಾಯವನ್ನು ಪಡ್ಕೋಬಹುದಂತೀರಾ ತಾವು ಹೇಗೆ? ಇದನ್ನ ಮೊದಲ ನಾವು ಬಹಳ ಎಲ್ಲ ಒಂದು ಕೃಷಿ ಮೇಳಗಳಲ್ಲಿಯೂ ಸಹ ಈ ಒಂದು ಉಪಯೋಗವನ್ನು ನಾವು ಎಲ್ಲ ರೈತರಿಗೆ ತಿಳಿಸಿದ್ದಾಗಿದೆ. ಮುಖ್ಯವಾಗಿ ಏನು ಈ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಹಳ್ಳಿ ಅಥವಾ ಆ ಒಂದು ನಗರದಲ್ಲಿ ಸಾಕಷ್ಟು ಇಂಥ ಒಂದು ನಮ್ಮ ಸೋಲಾರ್ ಟನಲ್ ಡ್ರೈಯರ್ಗಳನ್ನು ಉಪಯೋಗಿಸ್ಕೊಂಡು ಅಲ್ಲಿ ಈ ಅಂಜೂರನ್ನು ಒಣಗಿಸೋದು ಅಥವಾ ಈ ಅಂಜೂರು ಹಣ್ಣಿನ ಮೌಲ್ಯವರ್ಧನೆ ಅಂತ ಹೇಳ್ಬೋದು. ತಮಗೆ ಈ ಅಂಜೂರು ಹಣ್ಣು ಏನಾಗ್ತದೆ, ಭಾಳ ಒಂದು ಕಡಿಮೆ ಜೀವಿತಾವಧಿ ಕಾಲ ಇರೋದ್ರಿಂದ 2 ದಿವಸ ಆದ ಕೂಡಲೇ ಅದು ಭಾಳ ಒಂದು ಮೆತ್ತಗಾಗಿಬಿಡ್ತದೆ. ಆ ಮೆತ್ತಗಾಗಿದ್ದು ಮಾರ್ಕೆಟ್ನಾಗ ಹೆಚ್ಚಿಗೆ ಮಾರಾಟ ಆಗಂಗಿಲ್ಲ. ಅಂಥ ಒಂದು ಓವರ್ ರೈಪಂಡ್ ಅಂತೀವಿ, ಹೆಚ್ಚು ಮಾಗಿದ ಅಥವಾ 2 ದಿನಗಳ ನಂತರ ಅದನ್ನ ಯಾವುದೇ ಗ್ರಾಹಕರು ಅದನ್ನ ತಗೊಳ್ಳೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅದನ್ನ ನಾವು ಸರಿಯಾಗಿ ಏನಾದರೂ ಜಾಮ್ ಮಾಡಬಹುದು, ಅಥವಾ ಈಗ ಫಿಗ್ ರೋಲ್ಸ್ ಅಂತ ಹೇಳಿ ಮಾಡಿದ್ದಾರೆ ಅಲ್ಲಿಯ ಕುರುಗೋಡು ರೈತರು. ಅದನ್ನ ದಿನಾಲು ಎಲ್ಲ ಒಂದು ಕನಿಷ್ಠ ಒಂದು 50-75 ಕುಟುಂಬದವರು ಈ ಒಂದು ಸೋಲಾರ್ ಟನಲ್ ಡ್ರೈಯರ್ ಟ್ರೇನಲ್ಲಿ ಅಂತ ಒಂದು ಮಾಡಿದಂತ ಅದೇನು ತಿರುಳನ್ನು ಅದರಲ್ಲಿ ಹರಡಿ ಅದನ್ನು ಒಣಗಿಸಿ ಅದನ್ನ ಫಿಗ್ ರೋಲ್ ಅಂತ ಹೇಳಿ ಒಳ್ಳೆಯ ಒಂದು ಸರಿಯಾಗಿ ಪ್ಯಾಕಿಂಗ್ ಮಾಡಿ ಒಂದು ಈ ನಮ್ಮ ಬೆಂಗಳೂರು ಮಾರುಕಟ್ಟೆ ಆಗಿರ್ಬೋದು ಅಥವಾ ಮುಖ್ಯವಾಗಿ ಇದು ತಮಿಳುನಾಡಾದ್ಯಂತ ಈ ಒಂದು ನಮ್ಮ ಫಿಗ್ ರೋಲ್ಸ್ ಬಹಳ ಒಂದು ಮೆಚ್ಚುಗೆಯನ್ನು ಪಡೆದು ಒಳ್ಳೆಯ ಒಂದು ಮಾರುಕಟ್ಟೆಯಲ್ಲಿ ಲಾಭವನ್ನು ತರ್ತಾ ಇದೆ. ಈ ಅಂಜೂರನ್ನ ಎಷ್ಟು ದಿವಸದವರೆಗೆ ಒಣಗಿಸಬೇಕಾಗತ್ತೆ, ಇದರಲ್ಲಿ ಸಂಪೂರ್ಣ ನೀರಿನ ಅಂಶ ಹೋಗಬೇಕಾಗಿತ್ತು ಅಂತಂದ್ರೆ? ಸಂಪೂರ್ಣ ನೀರಿನ ಅಂಶ ಹೋಗಬೇಕಾಗಿಲ್ಲ, ಅದಕ್ಕೆ ಆದಂತಹ ಒಂದು 10% ನೀರಿನ ಅಂಶ ಇರಬೇಕಾಗ್ತದೆ. ಅಂತ ಒಂದನ್ನ ಈಗ ನಾವು 4-5 ದಿನಗಳವರೆಗೆ ಈ ಒಂದು ನಮ್ಮ ಏನು ಒಣಗಿಸುವ ಘಟಕ ಅದ ಇದರಲ್ಲಿ ನಾವು ಇಟ್ಟರೆ ಹೊರಗಡೆ ಇದನ್ನೇ ಇಟ್ಟರೆ 10-11 ದಿವಸ ಬೇಕಾಗ್ತದೆ. ಇದರಲ್ಲಿ 4-5 ದಿನದಲ್ಲಿ ಒಳ್ಳೆಯ ಒಂದು ಒಣಗಿಸಿದ ಅಂಜೂರನ್ನು ನಾವು ಪಡೆಯಬಹುದಾಗಿದೆ. ಮತ್ತೆ ಇದ್ರ ಬಗ್ಗೆ ಒಣಗಿಸ್ತಕ್ಕಂಥ ತಂತ್ರಜ್ಞಾನದ ಬಗ್ಗೆ ತಮ್ಮ ಒಂದು ತಾಂತ್ರಿಕ ಮಹಾವಿದ್ಯಾಲಯದಿಂದ ತಮ್ಮ ವಿಭಾಗದಿಂದ ಏನು ಹೊಸ ಒಂದು ವಿನ್ಯಾಸಗಳಿರ್ಬೋದು, ಹೊಸ ವಿಚಾರಗಳು, ಹೊಸದಾಗಿ ಏನಾದರೂ ಇದ್ರ ಬಗ್ಗೆ ಆವಿಷ್ಕಾರಗಳು ನಡೆದಿದ್ದಾವೆ ಹೇಗೆ? ಈ ಅಂಜೂರ ಹಣ್ಣಿನಲ್ಲಿ ಸಾಕಷ್ಟು ನಾವು ಮೊದಲಿನಿಂದನೂ ಸಹ ಸಂಶೋಧನೆಗಳನ್ನು ಮಾಡ್ಕೋತ ಬಂದಿದ್ದೀವಿ. ಅದಕ್ಕೆ ಈ ಅಂಜೂರ ಹಣ್ಣನ್ನು ಕೆಡದಂತೆ ಬಹಳ ದಿನಗಳವರೆಗೆ ಇಡುವ ಒಂದು ಸಹಾಯಕಾರಿಯಾಗಲಿ ಅಂಥೇಳಿ ಅದಕ್ಕೆ ಬೇಕಾಗುವಂಥ ಹನಿಕೋಮ್ ಸ್ಟ್ರಕ್ಚರ್ಡ್ ಪ್ಯಾಕೇಜಿಂಗ್ ಮಟೀರಿಯಲನ್ನು ನಮ್ಮಲ್ಲಿ ಅಭಿವೃದ್ಧಿಪಡಿಸಿದೆವು. ಅದಾದ ನಂತರ ಇದನ್ನು ನಾವು ಹೇಗೆ ಬೇರೆ ಮೌಲ್ಯವರ್ಧನೆ ಮಾಡ್ಬೋದು ಅಂಥೇಳಿ ಅದನ್ನು ಒಣಗಿಸುವ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದೀವಿ. ಅದರಂತೆ ಅದನ್ನು ಫಿಗ್ನಿಂದ ಜಾಮನ್ನು ತಯಾರಿಸುವಂಥದ್ದು. ಯಾಕಂತಂದರೆ ಸಾಮಾನ್ಯವಾಗಿ ಇದು ಮಾರುಕಟ್ಟೆಯಲ್ಲಿ ಅಂಜೂರ ಹಣ್ಣಿನ ಜಾಮ್ ಸಿಗಂಗಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಒಳ್ಳೆಯ ಪೌಷ್ಟಿಕಾಂಶ ಭರಿತ ಒಳ್ಳೆಯ ವಿಟಮಿನ್ಸು ಆಮೇಲೆ ಎಲ್ಲ ಒಂದು ಪೌಷ್ಟಿಕಾಂಶಗಳುಳ್ಳ ಇದು ಜಾಮನ್ನು ನಮ್ಮ ಮಾರುಕಟ್ಟೆಗೆ ಸಾಕಷ್ಟು ರೈತರು ನಮ್ಮಲ್ಲಿ ನಮ್ಮ ಒಂದು ವಿಭಾಗದಲ್ಲಿ ಹಣ್ಣುಗಳನ್ನು ತೊಗೊಂಡ್ಬರ್ತಾರೆ. ಅವರಿಗೆ ನಾವು ಇದನ್ನು ಜಾಮ್ ಆಗಿ ಪರಿವರ್ತಿಸಿ ಸರಿಯಾಗಿ ಪ್ಯಾಕಿಂಗ್ ಮಾಡಿ ನಮ್ಮದೇ ಆದಂಥ FSSAI ಲೈಸೆನ್ಸನ್ನು ಅವ್ರಿಗೆ ಕೂಡ ನಾವು ಶೇರ್ ಮಾಡ್ತೀವಿ. ಆ ತಮ್ಮದೇ ಆದ ಒಂದು ಬ್ರ್ಯಾಂಡ್ನಲ್ಲಿ ಅವರು ವಿವಿಧ ಮಾರುಕಟ್ಟೆಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾನು ಈಗ ಮೊದಲೇ ತಿಳಿಸಿದಂತೆ ಏನು ಫಿಗ್ ರೋಲ್ಸ್ ಇದ್ದಾವೆ ಅವನ್ನೂ ಸಹ ರೈತರು ಸಾಕಷ್ಟು ರೀತಿಯಲ್ಲಿ ಬಂದ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೋದ್ರೆ ನಾವು ಹಣ್ಣುಗಳನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಅದನ್ನು ಸಹ ಒಣಗಿಸಿ ಅದನ್ನು ಸಹ ಮಾರುಕಟ್ಟೆಗೆ ಒಯ್ಯುವಂತಹ ನಿಟ್ಟಿನಲ್ಲಿ ಬಹಳ ಒಂದು ಒಳ್ಳೆಯ ಇದು ಬರ್ತಾ ಇದೆ, ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಬರ್ತಾ ಇದೆ. ಅದೇ ರೀತಿಯಾಗಿ ಆ ಒಣಗಿಸಿದಂತಹ ಏನು ಈರುಳ್ಳಿ ತುಂಡುಗಳಿದ್ದಾವೆ ಅದನ್ನು ನಾವು ಪುಡಿ ಮಾಡಿ ಅಂಜೂರ ಹಣ್ಣಿನ ಪುಡಿಯನ್ನು ಒಣ ಪುಡಿಯನ್ನು ಸಹ ಈ ನಮ್ಮ ಬೇಕರಿ ಪದಾರ್ಥಗಳಲ್ಲಿ ಆಗಿರ್ಬೋದು ಅಥವಾ ಈ ಸಾಮಾನ್ಯವಾಗಿ ಯಾವುದೇ ಒಂದು ಸ್ವೀಟ್ಸನ್ನು ತಯಾರು ಮಾಡ್ತೀವಿ ಅಂಥ ಒಂದು ಪ್ರಿಪ್ರೇಷನ್ನಲ್ಲಿಯೂ ಸಹ ಈ ಒಂದು ಅಂಜೂರ ಹಣ್ಣಿನ ವಿವಿಧ ಮೌಲ್ಯವರ್ಧಿತ ಪದಾರ್ಥಗಳು ನಮ್ಮ ಒಂದು ತಂತ್ರಜ್ಞಾನಗಳ ಮೂಲಕ ಒಳ್ಳೆಯ ದಾರಿಯನ್ನು ಕಾಣ್ತಾ ಇದ್ದಾವೆ, ರೈತರಿಗೆ ಸಾಕಷ್ಟು ಸಹಾಯಕಾರಿ ಆಗ್ತಾ ಇದ್ದಾವೆ. ಈಗ ಸಿರಿಧಾನ್ಯಗಳು ವಿಶೇಷವಾಗಿ ಇತ್ತೀಚೆಗೆ ಬಹಳಷ್ಟು ಬೇಡಿಕೆ ಬರ್ತಾ ಇದೆ. ಸಿರಿಧಾನ್ಯ ಇರ್ಬೋದು, ಆಮೇಲೆ ದ್ವಿದಳ ಧಾನ್ಯದ ಹೆಸರು ಕಾಳು ಇರ್ಬೋದು, ಅಲಸಂದಿ ಕಾಳು, ಮಟ್ಕಿ ಕಾಳು, ಇಂಥವೆಲ್ಲ ಈ ಸೋಲಾರ್ ಟನಲ್ ಡ್ರೈನಲ್ಲಿ ಒಣಗಿಸ್ಬೋದು ಅಂತೀರಾ ಹೇಗೆ? ಇವುಗಳನ್ನು ಯಾವುದೇ ರೀತಿಯ ಆಹಾರ ಧಾನ್ಯಗಳಾಗಿರ್ಬೋದು ಅವುಗಳನ್ನು ನಾವು ಈ ಒಂದು ಸೋಲಾರ್ ಟನಲ್ ಡ್ರೈಯರ್ನಲ್ಲಿ ಒಣಗಿಸ್ಬೋದು. ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ ನಾವು ಆಲ್ರೆಡಿ ಹೇಳಿದ ಹಾಗೆ ಹೊರಗಡೆ ಆಗುವಂಥ ಪರಿಣಾಮಗಳು ನಾವು ಆಲ್ರೆಡಿ ನೋಡಿದ್ದೀವಿ. ಈ ಒಳಗಡೆ ನಾವು ಒಣಗಿಸಿದಾಗ ಈಗ ಸಾಮಾನ್ಯವಾಗಿ ಇದರಲ್ಲಿ 50-55-60 ಡಿಗ್ರಿ ಟೆಂಪರೇಚರ್ ಒಳಗಡೆ ಉತ್ಪನ್ನ ಆಗ್ತದೆ. ಅಂಥ ಒಂದು ಶಾಖದಲ್ಲಿ ನಾವು ಈ ಒಂದು ಆಹಾರ ಧಾನ್ಯಗಳನ್ನೇನಿದಾವೆ ಆ ಧಾನ್ಯಗಳನ್ನು ನಾವು ಒಣಗಿಸಿದ್ದೇ ಆದಲ್ಲಿ ಯಾವುದೇ ರೀತಿಯ ಒಂದು ಇವೇನು ಮೊಟ್ಟೆಗಳನ್ನು ಇಟ್ಟಿರ್ತಾವೆ, ಏನು ಕ್ರಿಮಿ ಕೀಟಗಳು ಇನ್ಸೆಕ್ಟ್ಸು ಏನಿದು ನಾವು ಫೀಲ್ಡ್ ಇನ್ಫೆಸ್ಟೇಷನ್ ಅಂತೀವಿ ಅದನ್ನು ಸಹ ನಾವು ಬಿಫೋರ್ ಪ್ಯಾಕಿಂಗ್ ಅದನ್ನು ಪ್ಯಾಕಿಂಗ್ ಮಾಡೋಕ್ಕಿಂತ ಮುಂಚೆ ಇದನ್ನ ಈ ಒಂದು ಸೋಲಾ ಟನಲ್ ಡ್ರೈಯರ್ನಲ್ಲಿ ನಾವು ಸರಿಯಾಗಿ ಒಣಗಿಸಿದಾಗ ಅದರಿಂದ ಎಲ್ಲ ಈ ರೀತಿಯ ಮೊಟ್ಟೆಗಳು ಸಹ ಅದರಲ್ಲಿ ಸುಟ್ಟು ಹೋಗ್ತವೆ. ಹಾಗೆ ನಾವು ಒಣಗಿಸಿದಂತಹ ಆಹಾರ ಧಾನ್ಯಗಳನ್ನು ಸರಿಯಾಗಿ ನಾವು ಪ್ಯಾಕಿಂಗ್ ಮಾಡಿದರೆ ಯಾವುದೇ ಒಂದು ಇನ್ಫೆಸ್ಟೇಷನ್ ಆಗಂಗಿಲ್ಲ, ಆಮೇಲೆ ಹೆಚ್ಚು ದಿನಗಳವರೆಗೆ ಕೆಡದಂತೆನೂ ಇಡಬಹುದಾಗಿದೆ. ಹೈ ವ್ಯಾಲ್ಯೂ ಕ್ರಾಪ್ ಅಂತ ಹೇಳ್ತೀವಿ, ಅಂದರೆ ಅತಿ ಒಂದು ತುಟ್ಟಿಯಾಗಿ ಮಾರತಕ್ಕಂಥ ವಸ್ತುಗಳನ್ನು ಏನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ ಬೇರೆ ದೇಶಗಳಿಗೆ, ಅಂಥ ವಸ್ತುಗಳನ್ನು ಈ ಸೋಲಾರ್ ಡ್ರೈಯರ್ನಲ್ಲಿ ಒಣಗಿಸಿ ಮಾರಾಟ ಮಾಡಲಿಕ್ಕೆ ಮಾಡಲೇಬೇಕು ಅಂತ ಹೇಳ್ತೀರಾ ತಾವು? ಅಥವಾ ಸಾಮಾನ್ಯವಾಗಿ ಎಲ್ಲ ಆಹಾರ ದವಸ ಧಾನ್ಯಗಳು ರೈತರಿಗೆ ನಾವು ಖರ್ಚು ವೆಚ್ಚಗಳನ್ನು ನೋಡಬೇಕಾಗತ್ತೆ, ಕಾಸ್ಟ್ ಇಫೆಕ್ಟಿವ್ ರೇಷೋ ಅಂತ ಹೇಳ್ತೀವಿ ನಾವು, ಇಲ್ಲಿ ಯಾವ ರೀತಿ ವರ್ಕೌಟ್ ಆಗತ್ತೆ ಅಂತ ಇರ್ತಾವೆ? ಯಾವುದೇ ಒಂದು ನಾವು ಆಹಾರ ಪದಾರ್ಥಗಳನ್ನು ನಾವು ಮಾರುಕಟ್ಟೆಗೆ ಒಯ್ಯಬೇಕಾದ್ರೆ ಅದರಲ್ಲಿರುವ ತೇವಾಂಶವನ್ನು ನಾವು ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ಒಳ್ಳೆಯ ಕ್ವಾಲಿಟಿದು ಅಂತ ಹೇಳಲಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಸೋಲಾರ್ ಟನಲ್ ಡ್ರೈಯರ್ನಲ್ಲಿ ಒಣಗಿಸಿದಾಗ ಈಗ ತಮಗೆ ಈ ಮೆಣಸಿನಕಾಯಿಯೇ ತಗೊಂಡಾಗ ಅಕಸ್ಮಾತ್ ಅದನ್ನು ನಾವು ಹೆಚ್ಚು ದಿನಗಳ ಕಾಲ ನಾವು ಹೊರಗಡೆ ಇಟ್ಟು ಒಣಗಿಸಿದ್ರೆ ಅದರಲ್ಲಿ ಅಫ್ಲಾಟಾಕ್ಸಿನ್ ಅಂತ ಹೇಳಿ ಒಂದಿಷ್ಟು ಅಂಶಗಳು ಬೆಳೀತವೆ. ಇದು ಅಂಥ ಒಂದು ಏನು ಫಂಗಸ್ ಅಂತೀವಿ, ಆ ಫಂಗಸ್ಸಲ್ಲಿ ಯಾವುದೇ ಒಂದು 5 PPM ಇದ್ರೂ ಸಹ ಇದು ಒಂದು ಎಕ್ಸ್ಪೋರ್ಟ್ ಮಾರುಕಟ್ಟೆಯಲ್ಲಿ ಅದು ರಿಜೆಕ್ಟ್ ಆಗ್ತದೆ. ಅಂಥ ಒಂದು ನಿಟ್ಟಿನಲ್ಲಿ ನಾವು ಸರಿಯಾಗಿ ಫಾಸ್ಟಾಗಿ ಕಡಿಮೆ ಸಮಯದಲ್ಲಿ ಈ ಒಂದು ಸೋಲಾಟನಲ್ ಡ್ರೈಯರ್ನಲ್ಲಿ ಅವ್ದು ಅಂಥ ಒಂದು ಮೆಣಸಿನಕಾಯಿಯನ್ನು ನಾವು ಒಣಗಿಸಿದ್ದೇ ಆದಲ್ಲಿ ಅದರಲ್ಲಿ ಯಾವುದೇ ರೀತಿ ಇಂಥ ಒಂದು ಆಸ್ಪರ್ಜಿಲಸ್ ಏನೇನು ನಾವು ಟಾಕ್ಸಿನ್ಸ್ ಅತ್ತೀವಿ ಇವು ಬೆಳೆಯಂಗಿಲ್ಲ. ಅಂಥ ಒಂದು ವಸ್ತುಗಳನ್ನು ನಾವು ಮಾರುಕಟ್ಟೆಗೆ ಹೋದಾಗ ಒಳ್ಳೆ ಬೆಲೆಗೂ ಹೋಗ್ತವೆ, ಎಕ್ಸ್ಪೋರ್ಟನ್ನು ಮಾಡ್ಬೋದು. ಅದೇ ರೀತಿಯಾಗಿ ತಮಗೆ ಹೇಳಿದಾಗ ಈ ಒಂದು ಏನು ನಾವು ಈ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಈ ಒಂದು ಟೋಲಾ ಟನಲ್ ಡ್ರೈಯರ್ ಅನ್ನು ಉಪಯೋಗಿಸ್ತಾ ಇದ್ದಾರೆ ರೈತರು, ಅಲ್ಲಿ ನಾವು ಈ ಕಾಳು ಮೆಣಸಾಗಿರ್ಬೋದು ಅಥವಾ ಏಲಕ್ಕಿ ಆಗಿರ್ಬೋದು, ಲವಂಗ ಆಗಿರ್ಬೋದು ಅಥವಾ ವೆನಿಲಾ ಆಗಿರ್ಬೋದು, ತಾವು ಹೇಳಿದ ಹಾಗೆ ಹೈ ವ್ಯಾಲ್ಯೂ ಕ್ರಾಪ್ಸ್ ಅಂದ್ರೆ ಇವೆಲ್ಲ ಹೈ ವ್ಯಾಲ್ಯೂ ಸ್ಪೈಸಸ್ ಆಗಿರ್ಬೋದು ಇವೆಲ್ಲ, ಆಮೇಲೆ ಅಡಿಕೆ, ಅಡಿಕೆಗೆ ಮುಖ್ಯವಾಗಿ ಈ ಒಂದು ಯಾಕಂತಂದ್ರೆ ಅಲ್ಲಿ ಹೆಚ್ಚು ಈ ಏನು ಮಳೆ ಬೀಳ್ತಾ ಇರ್ತದೆ, ಆ ಮಳೆಯಿಂದ ಸಂರಕ್ಷಣೆ ಮಾಡೋದು ಬಹಳ ಬೇಕಾಗಿರುವಂತಹ ಒಂದು ವಿಷಯ. ಆ ಒಂದು ನಿಟ್ಟಿನಲ್ಲಿ ಈ ನಮ್ಮ ಸೋಲಾರ್ ಟನೆಲ್ ಡ್ರೈಯರ್ ಹೆಚ್ಚು ಉಪಯೋಗಕಾರಿಯಾಗಿದೆ ಮತ್ತು ಒಂದು ಒಳ್ಳೆ ಗುಣಮಟ್ಟವನ್ನು ಕಾಯ್ದುಕೊಂಡು ಯಾವುದೇ ಒಂದು ದೇಶೀಯ ಮಾರುಕಟ್ಟೆ ಆಗಿರ್ಬೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಆಗಿರ್ಬೋದು ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಇದು ಬಹಳ ಒಂದು ಉಪಯೋಗಕ್ಕೆ ಬರ್ತಾ ಇದೆ. ಕೊನೆಯದಾಗಿ ರೈತರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಿ ಸರ್? ತಾವು ಈಗ ಈ ಒಂದು ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದ್ರೆ ಒಣಗಿಸ್ತಕ್ಕ ತಂತ್ರಜ್ಞಾನ ರೈತರಿಗೆ ಇದ್ರ ಬಗ್ಗೆ ಪ್ರಾತ್ಯಕ್ಷಿಕೆಗಳು ತರಬೇತಿಗಳು ನೋಡ್ಬೇಕಂತಂದ್ರೆ ಎಲ್ಲಿ ಸಿಗ್ತವೆ ಅಂತ ವಿಚಾರವಾಗಿ ಈಗ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಮ್ಮ ಒಂದು ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗದ ಆ ವಿಭಾಗದಲ್ಲಿ ನಾವು ಆಲ್ರೆಡಿ ಹೊರಗಡೆನೆ ಒಂದು ಇದನ್ನ ಪ್ರಾತ್ಯಕ್ಷಿಕೆ ಈಗ ತಾವಾದ್ರೂ ಬಂದು ನೋಡಬಹುದು. ಎಲ್ಲಾ ರೈತರಿಗೂ ಮುಕ್ತ ಅವಕಾಶ ಇದೆ. ಈಗ ಒಂದಿಷ್ಟು ರೈತರು ಅದರಲ್ಲಿ ಅಂಜೂರ ಹಣ್ಣುಗಳನ್ನ ಈಗ ಡ್ರೈಯಿಂಗ್ ಗೆ ಇಟ್ಟಿದ್ದಾರೆ, ಅದನ್ನೂ ಸಹ ಬಂದು ಎಲ್ಲ ರೈತರು ನೋಡಬಹುದು. ಅದೇ ರೀತಿಯಾಗಿ ಇದನ್ನ ನಾವು ಪ್ರತಿ ವರ್ಷವೂ ಸಹ ಏನು ಕೃಷಿ ಮೇಳ ಆಗಿರ್ಬೋದು ಅಥವಾ ನಮ್ಮ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ಮೇಳ ಆಗಿರ್ಬೋದು ಇಂಥ ಯಾವುದೇ ಒಂದು ಎಕ್ಸಿಬಿಷನ್ ಮೇಳದಲ್ಲಿಯೂ ಸಹ ನಾವು ಈ ಒಂದು ತಂತ್ರಜ್ಞಾನವನ್ನ ಎಲ್ಲಾ ರೈತರ ಸಂಬಂಧ ತೋರಿಸ್ತಾ ಇರ್ತೀವಿ, ಪ್ರಾತ್ಯಕ್ಷಿಕೆ ಮೂಲಕ ತೋರಿಸ್ತಾ ಇರ್ತೀವಿ. ಆಮೇಲೆ ಇದಕ್ಕೆ ಬೇಕಾಗುವಂತದ್ದು ಏನಾದರೂ ಒಂದು ತರಬೇತಿ ಅದ, ಆ ತರಬೇತಿಯನ್ನು ಸಹ ನಾವು ನಮ್ಮ ಒಂದು ವಿಭಾಗದಲ್ಲಿ ಕೊಡ ಮಾಡ್ತದೆ. ಅದರ ಉಪಯೋಗವನ್ನ ಎಲ್ಲಾ ರೈತ ಬಾಂಧವರು ಉಪಯೋಗಿಸ್ಕೋಬೇಕಂತ ಹೇಳ್ತಾ ಇದ್ದೀನಿ. ಒಳ್ಳೆಯದು ಡಾಕ್ಟರ್ ಉದಯ್ ಕುಮಾರ್ ನೆಡವಣೆಯವರೇ. ಇದುವರೆಗೂ ಒಣಗಿಸ್ತಕ್ಕಂಥ ತಂತ್ರಜ್ಞಾನ ವಿಶೇಷವಾಗಿ ಸೋಲಾರ್ ಟನಲ್ ಡ್ರೈಯರ್ ಯಾವ ರೀತಿ ಅಭಿವೃದ್ಧಿಪಡಿಸಿದಿರಿ, ಏನೆಲ್ಲ ಇದರಲ್ಲಿ ಒಣಗಿಸ್ಬೋದು, ಯಾವ ರೀತಿ ಗುಣಮಟ್ಟ ಕಾಪಾಡಲಿಕ್ಕೆ ಅನುಕೂಲ ಆಗತ್ತಂತಕ್ಕಂಥ ವಿಚಾರವನ್ನು ತಿಳಿಸಿದರೆ ರೈತರು ಇದರ ಬಗ್ಗೆ ಹೆಚ್ಚೆಚ್ಚಾಗಿ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ತಮ್ಮ ಒಂದು ವಿಭಾಗವನ್ನು ಭೇಟಿಯಾಗಲಿ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಆಹಾರ ಸಂಶೋಧನಾ ಘಟಕಕ್ಕೆ ಭೇಟಿಯಾಗಿ ಇದರ ಬಗ್ಗೆ ಹೆಚ್ಚೆಚ್ಚಾಗಿ ಮಾಹಿತಿಯನ್ನು ತಿಳ್ಕೊಂಡು ಕೃಷಿಯೊಳಗೆ ಇದನ್ನು ಬಳಸಲಿಕ್ಕೆ ರೈತರು ಮುಂದಾಗಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಒಣಗಿಸುವ ತಾಂತ್ರಿಕತೆ ಸೋಲಾರ್ ಡ್ರೈಯರ್ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಡಾ ಉದಯ್ ಕುಮಾರ್ ನೆಡೋಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿಯನ್ನ. ನಾಳೆ ಅಂದರೆ 8/2/2023 ಹವಾಮಾನ ಈ ರೀತಿಯಾಗಿ ಹವಾಮಾನ ವರದಿ ಈ ರೀತಿಯಾಗಿದೆ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ನಾಳೆ ಅಂದರೆ 8/2/2023 ಹವಾಮಾನ ವರದಿ ಈ ರೀತಿಯಾಗಿದೆ. ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್. ಇನ್ನು ಗರಿಷ್ಠ ಆರ್ದ್ರತೆಯ ಪ್ರಮಾಣ ಪ್ರತಿಶತ 78 ಇರಲಿದೆ. ಕನಿಷ್ಠ ಆರ್ದ್ರತೆಯ ಪ್ರಮಾಣ ಪ್ರತಿಶತ 36 ಇರಲಿದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 1 ಕಿಲೋಮೀಟರ್ ವೇಗ ಚಲಿಸುವ ಸಾಧ್ಯತೆ ಇದೆ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ನಾಳೆ ಅಂದರೆ 8/2/2023 ಹವಾಮಾನ ವರದಿಯನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಕೇಳೋಣ ಕೆಲವು ಪ್ರಕಟಣೆಗಳನ್ನು. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗ್ನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತು ಸಿರಿತನದ ಸಿರಿಧಾನ್ಯಗಳು ಎಂಬ ಸರಣಿ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಹೊಸಪೇಟೆ ಕೇಂದ್ರಗಳಿಂದ ಪ್ರತಿ ಬುಧವಾರ ಸಂಜೆ 7:20 ಮತ್ತು ಕಲಬುರಗಿ ಕೇಂದ್ರದಿಂದ ಸಂಜೆ 7:15 ಪ್ರಸಾರವಾಗಲಿದೆ. ಒಟ್ಟು 52 ಕಂತುಗಳಲ್ಲಿ ಈ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಗಳ ಪ್ರಾಯೋಜಕರು ನಬಾರ್ಡ್, ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು.